ಆಹಾರ ಸಂಸ್ಕರಣಾ ತಾಂತ್ರಿಕತೆಗಳ ಅಳವಡಿಕೆ ಈ ವಿಷಯದ ಕುರಿತು ಮೈಸೂರಿನ ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಹಿರಿಯ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಎಸ್ ವಿ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುತ್ತಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಆಹಾರ ಸಂಸ್ಕರಣಾ ತಾಂತ್ರಿಕತೆಗಳ ಅಳವಡಿಕೆಯನ್ನು ಕುರಿತು ಮೈಸೂರಿನ ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಹಿರಿಯ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಎಸ್ ವಿ ರಾಘವೇಂದ್ರ ಅವರೊಂದಿಗಿನ ಸಂದರ್ಶನವನ್ನು ಆಲಿಸುವಿರಿ. ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಡಾಕ್ಟರ್ ರಾಘವೇಂದ್ರ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಮೈಸೂರಿನ ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ತಾಂತ್ರಿಕತೆಗಳನ್ನು ರೈತ ಉತ್ಪಾದಕ ಸಂಸ್ಥೆಗಳು ಯಾವ ರೀತಿ ಪಡೆದುಕೋಬೋದು, ಮತ್ತು ಈಗ ಅನೇಕ ರೈತ ಉತ್ಪಾದಕ ಸಂಸ್ಥೆಗಳು ಆಹಾರ ತಾಂತ್ರಿಕತೆಗಳನ್ನು ಬಳಸಿಕೊಂಡು ಮೌಲ್ಯವರ್ಧನೆ ಮಾಡಿದಂತಹ ಉತ್ಪನ್ನಗಳನ್ನು ಪ್ಯಾಕ್ ಮಾಡಿ ಮಾರಾಟ ಮಾಡ್ತಾ ಇದ್ದಾವೆ. ನಮ್ಮ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ ಏನಿದೆಯಲ್ಲ, ಇಲ್ಲಿ ಏನೆಲ್ಲ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ, ಹೇಗೆ ಈ ತಾಂತ್ರಿಕತೆಗಳನ್ನು ನೀವು ನೀಡ್ತೀರಿ, ನಿಮ್ಮಲ್ಲಿ ತರಬೇತಿ ಸೌಲಭ್ಯ ಏನಾದರೂ ಇದೆಯಾ, ಮತ್ತು ನಿಮ್ಮಿಂದ ಮಾಹಿತಿಯನ್ನು ಪಡ್ಕೋಬೇಕು ಅಂದರೆ ರೈತರು ಏನು ಮಾಡಬೇಕು, ಈ ಎಲ್ಲ ವಿಚಾರವಾಗಿ ಮತ್ತು ಹಾಗೆ ನಿಮ್ಮ ತಾಂತ್ರಿಕ ವರ್ಗಾವಣೆ ವಿಭಾಗದ ವಿಚಾರ ಒಳಗೊಂಡಂತೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಿ ಡಾಕ್ಟ್ರೆ. ತುಂಬ ಸಂತೋಷ ಸರ್, ಈ ಒಂದು ಪ್ರಶ್ನೆ ತಾವು ಈ ರೈತ ಉತ್ಪಾದಕ ಸಂಸ್ಥೆಗಳ ಒಳಿತಿಗಾಗಿ ಕೇಳಿದ್ದೀರಿ. ತಮಗೆಲ್ಲ ತಿಳಿದಿರೋ ಹಾಗೆ CFTRIನಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಹಲವಾರು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ಅವುಗಳ ಹಸ್ತಾಂತರಕ್ಕೆ ಅವು ನಮ್ಮಲ್ಲಿ ಲಭ್ಯ ಇದೆ. ಈ ತಂತ್ರಜ್ಞಾನಗಳನ್ನು ಹಲವಾರು ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಪ್ರಮುಖವಾದ ಗುಂಪುಗಳೆಂದರೆ ಹಣ್ಣು ಮತ್ತು ತರಕಾರಿ ತಂತ್ರಜ್ಞಾನಗಳು, ಬೇಕರಿ ತಂತ್ರಜ್ಞಾನಗಳು, ಪಾನೀಯ ತಂತ್ರಜ್ಞಾನಗಳು, ಹಾಗೆಯೇ ಸಿರಿಧಾನ್ಯ ಆಧಾರಿತ ತಂತ್ರಜ್ಞಾನಗಳು, ಮಾಂಸ ಕುಕ್ಕುಟ ಹಾಗೂ ಸಮುದ್ರೀಯ ಉತ್ಪನ್ನಗಳು, ಹಾಗೆಯೇ ಸಾಂಬಾರು ಪದಾರ್ಥಗಳು, ತೋಟಗಾರಿಕೆ ಆಧಾರಿತ ತಂತ್ರಜ್ಞಾನಗಳು. ಈ ಎಲ್ಲ ತಂತ್ರಜ್ಞಾನಗಳ ಸಮಗ್ರ ಹಾಗೂ ಉದ್ಯಮಿಗಳಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ರೈತ ಉತ್ಪಾದಕ ಸಂಸ್ಥೆಯ ಉದ್ಯಮಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಅದನ್ನು ವಿಂಗಡಿಸಿ ನಮ್ಮ ವೆಬ್ಸೈಟ್ನಲ್ಲಿ, ವೆಬ್ಸೈಟ್ ವಿಳಾಸ www.cftri.res.in ತಂತ್ರಜ್ಞಾನ ಗುಂಪು ಅಥವಾ ಟೆಕ್ನಾಲಜಿ ಡೇಟಾಬೇಸ್ ಅನ್ನುವ ಈ ಒಂದು ಗುಂಪಿನ ಅಡಿಯಲ್ಲಿ ಇದನ್ನು ವರ್ಗೀಕರಿಸಿ ಇಡಲಾಗಿದೆ. ಅದರಲ್ಲಿ ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳು ತಮ್ಮ ಉತ್ಪನ್ನ ಆಧಾರಿತ ಅಂದರೆ ಹಣ್ಣು ಮತ್ತು ತರಕಾರಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿರುವಂಥ ರೈತ ಉತ್ಪಾದಕ ಸಂಸ್ಥೆ ಆಗಿರ್ಬೋದು, ಅವರು ನೇರವಾಗಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಟೆಕ್ನಾಲಜಿ ಅನ್ನುವ ಒಂದು ಗುಂಪಿನ ಅಡಿಯಲ್ಲಿ ಬರುವಂಥ ತಂತ್ರಜ್ಞಾನಗಳ ಮಾಹಿತಿಯನ್ನು ಪಡೆಯಬಹುದು. ಹಾಗೆಯೇ ಬೇಕರಿ ಉತ್ಪನ್ನಗಳು ಅಥವಾ ಈ ಗೋಧಿ ರವೆ ಆ ಥರ ಆಧಾರಿತ ಸಂಬಂಧಪಟ್ಟಂಥ ಯಾವುದಾದ್ರೂ ರೈತ ಉತ್ಪಾದಕ ಸಂಸ್ಥೆ ಇದ್ದರೆ ಅವರು ಎರಡು ಗುಂಪಿನ ತಂತ್ರಜ್ಞಾನಗಳಿದೆ. ಒಂದು ಬೇಕರಿ ಪ್ರಾಡಕ್ಟ್ಸ್ ಅನ್ನೋ ತಂತ್ರಜ್ಞಾನಗಳ ಗುಂಪು, ಹಾಗೆಯೇ ನಮ್ಮ ಗ್ರೇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಥವಾ ಧಾನ್ಯ ವಿಭಾಗ ಅಥವಾ ಸಿರಿಧಾನ್ಯ ಆಧಾರಿತ ತಂತ್ರಜ್ಞಾನಗಳ ಗುಂಪು. ಈ ಒಂದು ಗುಂಪಿನ ಅಡಿಯಲ್ಲಿ ಬರುವಂತಹ ತಂತ್ರಜ್ಞಾನಗಳ ಮಾಹಿತಿಯನ್ನು ಸೂಕ್ಷ್ಮವಾದಂಥ ಅಥವಾ ಬೇಸಿಕ್ ಇನ್ಫಾರ್ಮೇಷನನ್ನು ಈ ಮೂಲಕ ತಿಳಿಸಲಾದಂತಹ ವೆಬ್ಸೈಟ್ನಲ್ಲಿ ಪಡೆಯಬಹುದು. ಹಾಗೆಯೇ ನಾನು ಈ ಸಮಗ್ರವಾಗಿ ಈ ಒಂದು ಗುಂಪಿನಲ್ಲಿ 300 ಹೆಚ್ಚು ತಂತ್ರಜ್ಞಾನಗಳಿವೆ, ಇದರ ಸೂಕ್ಷ್ಮವಾದಂಥ ಮಾಹಿತಿ ಅಥವಾ ಇದರ ನಾನ್ ಟೆಕ್ನಿಕಲ್ ಇನ್ಫಾರ್ಮೇಷನನ್ನು ನಾವು ಈ ಮೂಲಕ ನಮ್ಮ ವೆಬ್ಸೈಟ್ನಲ್ಲಿ ಹಾಕಿದ್ದೀವಿ. ಅದು ಕನ್ನಡ ಹಾಗೂ ಇಂಗ್ಲಿಷ್ ಆವೃತ್ತಿಯಲ್ಲಿ ಈ ಮೂಲಕ ನಮ್ಮ ರೈತ ಮಿತ್ರರಿಗಾಗಿ ಇಡಲಾಗಿದೆ. ಇದರ ನಂತರ ಅವರು ಹೆಚ್ಚಿನ ಮಾಹಿತಿ ಪಡ್ಕೋಬೇಕಾದ್ರೆ ನಮಗೆ ಒಂದು ಇಮೇಲ್ ಅಥವಾ ಒಂದು ಮಿಂಚಂಚೆಯನ್ನು ಕಳಿಸಬೇಕು. ಅದರ ಮಾಹಿತಿಯನ್ನು ಕೂಡ ನಾನು ನೀಡುತ್ತೇನೆ. ನೀಡಿದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಪರಿಣಿತರ ಜೊತೆ, ವಿಜ್ಞಾನಿಗಳ ಜೊತೆ ಒಂದು ಅನೌಪಚಾರಿಕವಾದಂಥ ಒಂದು ಸಭೆಯನ್ನು ಆಯೋಜಿಸ್ತೇವೆ. ಅಲ್ಲಿ ಅವರು ಈ ಮೂಲಕ ತಾವು ತಮ್ಮ ತಂತ್ರಜ್ಞಾನಗಳನ್ನು ಮುಂಚೆನೆ ಸೆಲೆಕ್ಟ್ ಮಾಡಿ ಯಾವುದರಲ್ಲಿ ಅವರು ತೊಡಗಿಸಿದ್ದಾರೆ ಅದರ ಬಗ್ಗೆ ಒಂದು ಪ್ರಾಥಮಿಕ ಹಂತದ ಒಂದು ಮಾಹಿತಿಯನ್ನು ಪಡೆದು ನಂತರ ವಿಸ್ತೃತವಾದಂಥ ಒಂದು ಡಿಸ್ಕಷನ್ಗೆ ಅಥವಾ ಆ ಒಂದು ಇದಕ್ಕೆ ನಮ್ಮ ಪರಿಣತರ ಹತ್ರ ಬಂದಾಗ ಅವರು ನೇರವಾಗಿ ಆ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಅವರಿಗೆ ಕೊಟ್ಟು ಅವರ ಸಮಸ್ಯೆ ಏನಾದರೂ ಅದರಲ್ಲಿದ್ದರೆ ಅದನ್ನು ಬಗೆಹರಿಸಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಅಲ್ಲ, ತಮ್ಮಲ್ಲಿ ಈಗ ಉಚಿತವಾಗಿ ನೀಡುವಂತಹ ತಾಂತ್ರಿಕತೆನೂ ಇದೆ, ಮತ್ತೆ ಹಣವನ್ನು ಕೊಟ್ಟು ಅಂದರೆ ಹಣ ಪಾವತಿ ಮಾಡಿ ಪಡೆದುಕೊಳ್ಳುವಂತಹ ತಾಂತ್ರಿಕತೆಗಳು ಇದೆ. ಈಗ ಆ ತಾಂತ್ರಿಕತೆಗಳು ಯಾವ್ಯಾವುದು ಅಂತ ಹೇಳ್ಬೋದು ತಾವು ಆರಂಭದಲ್ಲಿ? ಈ ಮೂಲಕ ನಾನು ಹೇಳಿದಂತೆ 300+ ಇದೆ. ಉದಾಹರಣೆಗೆ ಒಂದು ಎರಡು ನಾವು ನೋಡಬಹುದು. ತಾವು ಹೇಳಿದಂಗೆ ಹಣ ಪಟ್ಟು ಪಡೆಯುವಂಥ ತಂತ್ರಜ್ಞಾನಗಳು ಈ 300+ ಅದರಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕಪ್ ಕೇಕ್ ಅನ್ನುವ ಒಂದು ತಂತ್ರಜ್ಞಾನ ಇದೆ. ಅದನ್ನು ಅವರು ಪ್ರಾಥಮಿಕವಾದಂಥ ಈ ಮಾಹಿತಿಯನ್ನು ನಮ್ಮ ವೆಬ್ಸೈಟ್ನಲ್ಲಿ ಪಡೆದು ನಮ್ಮ ಇಮೇಲ್ಗೆ ಅವರ ಒಂದು ವಿವರಗಳನ್ನು ಹಾಕಿ ಅವರು ಈ ಒಂದು ವಿಷಯದ ಬಗ್ಗೆ ನಮಗೆ ಹೆಚ್ಚಿನ ಆಸಕ್ತಿ ಇದೆ ಅಥವಾ ನಾವು ಒಂದು ಡಿಸ್ಕಷನನ್ನು ನಮ್ಮ ಪರಿಣಿತರ ಜೊತೆ ಮಾಡಬೇಕು ಅಂತ ಹೇಳಿದಾಗ ನಾವು ಅವರಿಗೆ ಸಭೆಯನ್ನು ಆಯೋಜಿಸ್ತೀವಿ. ಅದೇ ರೀತಿ ಈ ತಂತ್ರಜ್ಞಾನಗಳು ನಾನು ಹೇಳ್ತಿರುವಂಥದ್ದು ಅದಕ್ಕೆ ಆದಂಥ ಒಂದು ದರ ಇದೆ. ಸೊ ಆ ದರವನ್ನು ಭರಿಸಿ ಅವರು ಈ ಒಂದು ತಂತ್ರಜ್ಞಾನವನ್ನು ತಮ್ಮ ಉದ್ಯಮದ ಶ್ರೇಯೋಭಿವೃದ್ಧಿಗಾಗಿ ಬಳಸಿಕೊಳ್ಳಬಹುದು. ಈ ದರವಲ್ಲದ ಅಥವಾ ಉಚಿತ ತಂತ್ರಜ್ಞಾನಗಳ ಕೂಡ ನಮ್ಮ ಒಂದು ಸಂಸ್ಥೆಯ ಅಡಿಯಲ್ಲಿ ರೈತ ಉದ್ಯಮಿಗಳಿಗಾಗಿ ಹಾಗೂ ಆಹಾರ ಉದ್ಯಮದಲ್ಲಿ ತೊಡಗಿಸಿಕೊಳ್ಳುವವರ ನೆರವಿಗಾಗಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ತಂತ್ರಜ್ಞಾನವನ್ನು ಉಚಿತ ಎಂದು ಈ ಒಂದು ಸಂಸ್ಥೆ ಘೋಷಿಸಿದೆ. ಅದು ಕೂಡ ನಮ್ಮ ಈ ಮೂಲಕ ಹೇಳಿದಂಥ ವೆಬ್ಸೈಟ್ನಲ್ಲಿ ಫ್ರೀ ಟೆಕ್ನಾಲಜಿ ಡೇಟಾಬೇಸ್ ಅನ್ನುವ ಒಂದು ಗುಂಪು ಅಥವಾ ಉಚಿತ ತಂತ್ರಜ್ಞಾನಗಳ ಗುಂಪು. ಯಾವ್ಯಾವ ತಾಂತ್ರಿಕತೆಗಳಿರ್ಬೋದು ಸರ್ ಉಚಿತವಾಗಿ ಸಿಗುವಂಥದ್ದು? ಸರ್, ಈ ಒಂದು 20+ ತಾಂತ್ರಿಕತೆ ಇದೆ. ಉದಾಹರಣೆಗೆ ಹೈ ಪ್ರೋಟೀನ್ ಬನ್ಸ್ ಅನ್ನುವ ಒಂದು ತಾಂತ್ರಿಕತೆ ಇರಬಹುದು. ಹಾಗೆಯೇ ರೈಸ್ ಫ್ಲೇಕ್ಸ್ ಅನ್ನುವ ಒಂದು ತಾಂತ್ರಿಕತೆ ಇರಬಹುದು. ಗ್ರೀನ್ ಚಿಲ್ಲಿ ಸಾಸ್, ಈ ಮೂಲಕ ಜನಪ್ರಿಯವಾಗಿರುವಂಥ ಹಾಗೆ ಒಂದು ಕಿರು ಉದ್ಯಮವನ್ನು ಶುರು ಮಾಡಲಿಕ್ಕೆ ಅನುಕೂಲವಾಗುವಂಥ ಈ ಒಂದು ತಾಂತ್ರಿಕತೆಗಳು ನಮ್ಮ ಈ ಒಂದು ಉಚಿತ ತಂತ್ರಜ್ಞಾನದ ಗುಂಪಿನಲ್ಲಿ ಇದೆ ಸರ್. ಈಗ ಉಚಿತವಾಗಿ ಸಿಗುವಂತಹ ತಾಂತ್ರಿಕತೆ ಅಂದರೆ ಅವರು ವೆಬ್ಸೈಟ್ ಮೂಲಕನೇ ವಿವರ ಪಡ್ಕೋಬೇಕು ಅಥವಾ ಅದಕ್ಕೂ ತಮ್ಮನ್ನು ಬಂದು ಸಂಪರ್ಕ ಮಾಡಬಹುದು? ಸರ್, ಇಲ್ಲಿ ಒಂದು ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೀನಿ. ಈ ಒಂದು ಉಚಿತ ತಂತ್ರಜ್ಞಾನವನ್ನು ಅವರು ಪಡೆಯೋದಾದರೆ ಕಡ್ಡಾಯವಾಗಿ ಅವರು ನಮ್ಮ ಈ ಒಂದು ವೆಬ್ಸೈಟನ್ನು ಸಂಪರ್ಕಿಸಲೇಬೇಕು. ಯಾಕೆಂದರೆ ಈ ಒಂದು ತಂತ್ರಜ್ಞಾನ ಉಚಿತ ಆಗಿರೋದರಿಂದ ಅವರು ತಮ್ಮ ಸ್ವವಿವರಗಳನ್ನು ಆ ಒಂದು ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಕೊಟ್ಟು ಅದರ ಮಾಹಿತಿಯನ್ನು ಅವರೇ ಅವರ ಒಂದು ಕಂಪ್ಯೂಟರ್ ಇರಬಹುದು, ಮೊಬೈಲ್ ಇರಬಹುದು, ಲ್ಯಾಪ್ಟಾಪ್ ಇರಬಹುದು, ಮತ್ತೊಂದು ಸಾಧನದಲ್ಲಿ ಅವರು ಡೌನ್ಲೋಡ್ ಮಾಡ್ಕೋಬಹುದು ಸರ್. ಸೊ ಡೌನ್ಲೋಡ್ ಮಾಡಿಕೊಂಡಾಗ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಅವರು ಪಡ್ಕೋತಾರೆ. ಅದನ್ನು ಮೀರಿಯೂ ಕೂಡ ಅವರಿಗೆ ಯಾವುದಾದರೂ ಒಂದು ತಾಂತ್ರಿಕ ನೆರವು ಅಥವಾ ತಾಂತ್ರಿಕ ತರಬೇತಿ ಪಡೆಯಕು ಅಂದಾಗ ನಮಗೆ ಬರದಲ್ಲಿ ನಾವು ಖಂಡಿತವಾಗಿಯೂ ಅವರಿಗೆ ಅವರ ಆಯ್ಕೆಯ ವಿಷಯದ ಮೇಲೆ ತರಬೇತಿಯನ್ನು ನಂತರದಲ್ಲಿ ಕೊಡ್ತೇವೆ. ಆದರೆ ಅವರು ಪ್ರಾಥಮಿಕವಾಗಿ ನಮ್ಮ ಈ ಉಚಿತ ತಂತ್ರಜ್ಞಾನಗಳ ಗುಂಪು ಅನ್ನುವ ಒಂದು ಗ್ರೂಪ್ನ ವಿಸಿಟ್ ಮಾಡಿ ತಮಗೆ ಯಾಕಂದರೆ 25+ ಸೊ ಯಾವುದು ಅವರಿಗೆ ತುಂಬ ಸೂಕ್ತವಾಗಿದೆ ನೋಡಿ ಅವರು ಡೌನ್ಲೋಡನ್ನು ಮಾಡ್ಕೋಬೋದು ಸರ್. ಹಾಗೆಯೇ ಮುಂದುವರೆದು ತರಬೇತಿ ವಿಚಾರಕ್ಕೆ ಬರೋದಾದರೆ ಈ ಒಂದು ತರಬೇತಿಯಲ್ಲಿ ನಮ್ಮಲ್ಲಿ ಹಲವಾರು ಆಯಾಮಗಳಿದೆ. ಮೊದಲನೆಯದಾಗಿ ಅಲ್ಪಾವಧಿ ತರಬೇತಿಗಳು ಅಂತ ಹೇಳಿ ನಮ್ಮಲ್ಲಿ ಒಂದು ವಿಭಾಗ ಇದೆ, ಅದನ್ನು ಶಾರ್ಟ್ ಟರ್ಮ್ ಕೋರ್ಸ್ ಡಿವಿಷನ್ ಅಂತ ಹೇಳ್ತೀವಿ. ಈ ಒಂದು ಅಲ್ಪಾವಧಿ ತರಬೇತಿ ವಿಭಾಗದಲ್ಲಿ ಸಂಪೂರ್ಣವಾಗಿ ಈ ವರ್ಷದಲ್ಲಿ ಇರುವಂತಹ ಈ ಒಂದು ತಂತ್ರಜ್ಞಾನಗಳನ್ನು ಆಧರಿಸಿ ನಾವು ತರಬೇತಿಯನ್ನು ಆಯೋಜಿಸಿರುತ್ತೇವೆ. ಅದು ಏಪ್ರಿಲ್ನಿಂದ ಹಿಡಿದು ನಂತರದ ಮಾರ್ಚ್ವರೆಗೂ ಕೂಡ ಅದನ್ನು ವರ್ಗೀಕರಿಸಿ ಈ ಹಿಂದೆ ತಿಳಿಸಿದಂಥ ಈ ಒಂದು ಪ್ರಮುಖ ಗುಂಪುಗಳ ಅಡಿಯಲ್ಲಿ ಅದನ್ನು ವರ್ಗೀಕರಣ ಮಾಡಲಾಗಿದೆ. ಅದರಲ್ಲಿ ನಮ್ಮ ಈ ರೈತೋದ್ಯಮಿಗಳು ಅಥವಾ ರೈತರು ಭಾಗವಹಿಸಬೇಕು ಅಂತ ಹೇಳಿದ್ರೆ ಅದರ ಸಂಪೂರ್ಣ ಮಾಹಿತಿ ಅಂದರೆ ನಮ್ಮಲ್ಲಿ ತರಬೇತಿಗಳು 5 ತರಬೇತಿ, 3 ತರಬೇತಿಯಾಗಿ ಅದನ್ನು ವಿಂಗಡಿಸಲಾಗಿದೆ. ಈ 5 ತರಬೇತಿಗೆ ಸಂಪೂರ್ಣ ವೇಳಾಪಟ್ಟಿ, ಅದರಲ್ಲಿ ತಿಳಿಸಲಾಗುವ ವಿಷಯಗಳು, ಯಾವ ಯಾವ ಕಿರು ವಿಷಯಗಳನ್ನು ಅದರಲ್ಲಿ ಹೇಳ್ತೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ನಮ್ಮ ಈ ಹಿಂದೆ ತಿಳಿಸಲಾದಂಥ ವೆಬ್ಸೈಟ್ CFTRI.rest ನಲ್ಲಿ ಲಭ್ಯ ಇದೆ ಸರ್. ಅದರಲ್ಲಿ ಅವರು ತಮ್ಮ ಸೀಟ್ ಅಥವಾ ತಮ್ಮ ಭಾಗವಹಿಸುವಿಕೆಯನ್ನು ಕೂಡ ಮುಂಗಡವಾಗಿ ಕಾಯ್ದಿರಿಸಬಹುದು. ಉದಾಹರಣೆಗೆ ಈಗ ಮುಂದಿನ 2 ತಿಂಗಳ ನಂತರ ಅಥವಾ ಮುಂದಿನ ಡಿಸೆಂಬರ್ನಲ್ಲಿ ಇರುವಂಥ ಕಾರ್ಯಕ್ರಮಕ್ಕೆ ಅವರು ಈ ಹಿಂದೆನೆ ಅಥವಾ ಈ ಕ್ಷಣದಲ್ಲೇ ಅಥವಾ ಮುಂಬರಷ್ಟರಲ್ಲಿ ಕಾಯ್ದಿರಿಸಬಹುದು. ಆ ಒಂದು ಗುಂಪಿನ ಸಂಪೂರ್ಣ ಆದ ನಂತರವೇ ಆ ಒಂದು ತರಬೇತಿ ಕಾರ್ಯಕ್ರಮವನ್ನು ಮಾಡಲಾಗ್ತದೆ. ಅದೇ ರೀತಿ 3 ದಿನದ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮ ಕೂಡ ನಮ್ಮಲ್ಲಿ ಇದೆ. ಅದರ ವೇಳಾಪಟ್ಟಿ ಕೂಡ ಈಗಾಗಲೇ ನಮ್ಮ ಈ ವೆಬ್ಸೈಟ್ನಲ್ಲಿ ಮಾಹಿತಿ ಇದೆ. ಇದಲ್ಲದೆ ಉದಾಹರಣೆಗೆ ಈ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮ 5 ದಿನದ ಹಾಗೂ 3 ದಿನದ ಅಡಿಯಲ್ಲಿ ಇರದಂಥ ಯಾವುದಾದರೂ ವಿಷಯ ನಮ್ಮ ರೈತ ಉದ್ಯಮಿಗಳಿಗೆ ಅಥವಾ ರೈತ ಮಿತ್ರರಿಗೆ ಕಂಡುಬಂದಲ್ಲಿ ಅವರು ನಮ್ಮನ್ನು ಪ್ರತ್ಯೇಕವಾದಂಥ ವಿಷಯವನ್ನು ತಾವು ನಮಗೆ ತರಬೇತಿಯನ್ನು ಕೊಡಬೇಕು ಅಂತ ಮಾಹಿತಿಯನ್ನು ನೀಡಿದರೆ ಆ ವಿಷಯದ ಮೇಲೂ ಕೂಡ ನಾವು ಅವರಿಗೆ ಅವರ ಅವಶ್ಯಕತೆ ಮೇರೆಗೆ ಒಂದು ವಿಶೇಷವಾದಂಥ ತರಬೇತಿಯನ್ನು ಕೂಡ ನಾವು ಆಯೋಜಿಸ್ತೇವೆ ಸರ್. ಹಾಗೆಯೇ ಮುಂದುವರೆದು ನಮ್ಮಲ್ಲಿ ಒಂದು ಸೂಕ್ಷ್ಮ ಉದ್ಯಮಿಗಳ ಗುಂಪು ಅನ್ನುವ ಒಂದು ವರ್ಗೀಕರಣ ಕೂಡ ಆಗಿದೆ. ಅದರಲ್ಲಿ ನಾವು ಉದ್ಯಮಿಗಳಿಗೆ ಅದನ್ನು ಮೈಕ್ರೋ ಎಂಟರ್ಪ್ರಿನರ್ಸ್ ನೆಟ್ವರ್ಕ್ ಅಂತ ಕೂಡ ಹೇಳ್ತೀವಿ. ಇಲ್ಲಿ ಈ ಸೂಕ್ಷ್ಮ ಉದ್ಯಮಿಗಳು ತಮ್ಮಲ್ಲಿ ಈ ಒಂದು ತಂತ್ರಜ್ಞಾನಗಳ ಪಟ್ಟಿಯನ್ನು ಆಯ್ಕೆ ಮಾಡಿ ಅದರಲ್ಲಿ ಬೇಕಾದಂಥ ವಿಷಯಗಳ ಬಗ್ಗೆ ನಮಗೆ ಮುಂಗಡವಾಗಿ ತಿಳಿಸಿದಲ್ಲಿ ನಾವು ಅವರಿಗೆ ನಮ್ಮಲ್ಲಿ ಇರುವಂಥ ಹಲವಾರು ವಿಭಾಗಗಳ ವಿಜ್ಞಾನಿಗಳ ಜೊತೆ ಒಂದು ಸಮಾಲೋಚನಾ ಸಭೆಯನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಎಲ್ಲ ರೈತ ಉದ್ಯಮಿಗಳು ಹಾಗೆಯೇ ಎಲ್ಲ ಭಾವಿ ಉದ್ಯಮಿಗಳಲ್ಲಿ ನಮ್ಮ ವಿನಂತಿ ಏನಂತ ಹೇಳಿದರೆ ತಾವು ಪ್ರಾಥಮಿಕವಾಗಿ ನಮ್ಮ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಿ ತಮ್ಮ ಆಯ್ಕೆಯ ವಿಷಯವನ್ನು ಸೂಕ್ಷ್ಮವಾಗಿ ನಮಗೆ ತಿಳಿಸಿದರೆ ತಾವು ನಮ್ಮನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಅದು ಮೌಖಿಕವಾಗಿರಬಹುದು ಅಥವಾ ದೂರವಾಣಿಯ ಮೂಲಕ ಇರಬಹುದು, ಯಾವುದೇ ರೂಪದಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ತಮಗೆ ತುಂಬ ಅಣುವಾಗ್ತದೆ ಸರ್. ಕೇಳುಗರೆ, ಸೆಪ್ಟೆಂಬರ್ 9 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೃಷಿ ಇಲಾಖೆ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮಂಡ್ಯದ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ವಿ ಅಶೋಕ್. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ ಎಸ್ಟಿಡಿ ಕ್ರಮ ಸಂಖ್ಯೆ 0821. ಮರೆಯದಿರಿ, ಸೆಪ್ಟೆಂಬರ್ 9 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೃಷಿ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮ. ಡಾಕ್ಟರ್ ರಾಘವೇಂದ್ರ ಅವರೇ, 1 ಜಿಲ್ಲೆ 1 ಉತ್ಪನ್ನ ಅಂತ ಹೇಳಿ ಒಂದು ಯೋಜನೆ ಕೃಷಿ ಇಲಾಖೆಯಿಂದ ಅನುಷ್ಠಾನ ಆಯ್ತಲ್ಲ, ಆ ಸಂದರ್ಭದಲ್ಲಿ CFTRI ಸಂಸ್ಥೆಯನ್ನು ಮೇಜರ್ ಟ್ರೈನರ್ ಅಂತ ಹೇಳಿ ಅಂದರೆ ತಾಂತ್ರಿಕತೆಯನ್ನು ನೀಡುವಂತಹ ಸಂಸ್ಥೆ ಅಂತ ಹೇಳಿ ಗುರುತಿಸಲಾಗಿತ್ತು ಅಲ್ವಾ. ಆ ಸಂದರ್ಭದಲ್ಲಿ ತಾವು ಬಹಳಷ್ಟು ಜನ ರೈತ ಉದ್ಯಮದಾರರಿಗೆ ಮತ್ತು ರೈತ ಉತ್ಪಾದಕ ಸಂಸ್ಥೆಗಳಿಗೆ ತರಬೇತಿಯನ್ನು ಕೊಟ್ಟ್ರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಖಂಡಿತ ಸರ್. ಈ ಒಂದು 1 ಜಿಲ್ಲೆ 1 ಉತ್ಪನ್ನ ಎಂಬ ಒಂದು ಘೋಷವಾಕ್ಯದ ಅಡಿಯಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು 1 ಉತ್ಪನ್ನ ಆಗಿ ವಿಂಗಡಿಸಿ ಕೃಷಿ ಇಲಾಖೆಯ ಒಂದು ಪ್ರಾಯೋಜಕತ್ವದಲ್ಲಿ ನಾವು ತರಬೇತಿ ಕಾರ್ಯಕ್ರಮಗಳನ್ನ ಕೊಟ್ಟಿವಿ. ಉದಾಹರಣೆಗೆ ಮೈಸೂರು ಜಿಲ್ಲೆಗೆ ಸೀಮಿತವಾದಂಥ ಅಥವಾ ಆದಂಥ ಉತ್ಪನ್ನ ಬಂದು ಬಾಳೆಹಣ್ಣು. ಸೊ ಈ ಒಂದು ಬಾಳೆಹಣ್ಣಿನ ಒಂದು ಅಡಿಯಲ್ಲಿ ನಮಗೆ ಇರಬಹುದಾದಂಥ ಮೌಲ್ಯವರ್ಧಿತ ತಂತ್ರಜ್ಞಾನಗಳ ಬಗ್ಗೆ ನಾವು ಕೃಷಿ ಇಲಾಖೆಯಿಂದನೇ ಫಲಾನುಭವಿಗಳನ್ನ ಅವರನ್ನು ಗುರುತಿಸಿ ನಮಗೆ ಅವರು ಕಳಿಸಿಕೊಟ್ರು. ಸೊ ಆ ಒಂದು ಕೃಷಿ ಇಲಾಖೆಯಿಂದ ಕಳಿಸಿಕೊಟ್ಟಂಥ ಉದ್ಯಮಿಗಳಿಗೆ ನಾವೇನು ಮಾಡಿದ್ವಿ, ಸಂಪೂರ್ಣವಾಗಿ 1 ವಾರ ಹಣ್ಣು ಮತ್ತು ತರಕಾರಿ ಹಾಗೆಯೇ ಅದರಲ್ಲಿ ಬಾಳೆಹಣ್ಣಿಗೆ ಕೇಂದ್ರೀಕೃತವಾದಂಥ ತಂತ್ರಜ್ಞಾನಗಳನ್ನ ಕೊಟ್ವಿ. ಸೊ ಈ ರೀತಿ 1 ಗುಂಪಿನಲ್ಲಿ 50 ಜನ ರೈತರು ಹಾಗೆಯೇ ಆ ಥರದ 1-7 ಗುಂಪನ್ನು ನಾವು ತರಬೇತಿಯನ್ನು ಕೊಟ್ವಿ ಸರ್. ನಮಗೆ ಈ ಒಂದು ಆ ಯೋಜನೆಯಡಿಯಲ್ಲಿ 800+ ರೈತರನ್ನು ನಾವು ತರಬೇತಿಯನ್ನು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಈ ಒಂದು ತರಬೇತಿ ಕಾರ್ಯಕ್ರಮ PMFME ಅನ್ನುವ ಒಂದು ರಾಷ್ಟ್ರಮಟ್ಟದ ಯೋಜನೆಯಡಿಯಲ್ಲಿ ನಡೆಯಿತು. ಇದರ ಸಂಪೂರ್ಣ ಯಶಸ್ಸು ನಮ್ಮ PMFME ತಂಡಕ್ಕೆ ಸಲ್ಲಬೇಕು ಅಂತ ನನಗೆ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ ಸರ್. ಈಗ ರೈತ ಉತ್ಪಾದಕ ಸಂಸ್ಥೆಗಳು FPOಗಳು ಅಂತ ಏನು ಇವತ್ತು ಹಳ್ಳಿಗಳಲ್ಲಿ ಕೃಷಿಕರೇ ಮಾಡ್ಕೋತಾ ಇದ್ದಾರೆ, ನೋಂದಾಯಿಸ್ಕೊಂಡಿದ್ದಾರೆ. ಅದರಲ್ಲಿ ಸುಮಾರು 1,000-1,500 ಜನ ರೈತರು ಇರ್ತಾರೆ. ಈಗ ಅಂತಹ ರೈತ ಉತ್ಪಾದಕ ಸಂಸ್ಥೆಗಳು ಒಂದು ಬಿಸ್ನೆಸ್ ಎಂಟರ್ಪ್ರೈಸ್ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಅಂಥವರು ನಿಮ್ಮ ಮೂಲಕ ವ್ಯವಹರಿಸಬೇಕು ಅಂದರೆ ಪ್ರೊಸೀಜರ್ ಏನು, ಏನು ಮಾಡಬೇಕು, ಹೇಗೆ ನಿಮ್ಮಿಂದ ತಾಂತ್ರಿಕತೆಗಳನ್ನು ಇವರು ಪಡ್ಕೋಬಹುದು? ಖಂಡಿತವಾಗ್ಲೂ ಸರ್, ತಮಗೆಲ್ಲ ತಿಳಿದಿರೋ ಹಾಗೆ ವಿಶೇಷವಾಗಿ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಅಥವಾ ಈ ಒಂದು ಎಫ್ ಪಿ ಒಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ವಿಶೇಷವಾದಂಥ ಗಮನ, ಆಸಕ್ತಿ ಹಾಗೂ ಪ್ರೋತ್ಸಾಹವನ್ನು ನೀಡ್ತಾ ಇದೆ ಸರ್. ಅದರಲ್ಲೂ ಅವರಿಗೆ ಬೇಕಾದಂಥದ್ದು ಒಂದು ಸ್ವಂತ ಉದ್ಯಮವನ್ನು ಆಹಾರ ಸಂಸ್ಕರಣಾ ಕ್ಷೇತ್ರದಲ್ಲಿ ಶುರು ಮಾಡುವಂಥದ್ದು. ಹಾಗಾಗಿ ಅವರು ಹೊಸತನ್ನು ಏನೋ ಮಾಡುವುದಕ್ಕಿಂತ ಜೊತೆಗೆ ಹೊಸತಕ್ಕೂ ಅವರು ತಮ್ಮ ಒಲವನ್ನು ನೀಡಬಹುದು. ಹಾಗಾಗಿ ತಮ್ಮಲ್ಲಿ ಇರುವಂಥ ಉತ್ಪನ್ನದ ಮೌಲ್ಯವರ್ಧನೆ ಮಾಡಲಿಕ್ಕೆ ನಾ ಈ ಹಿಂದೆ ತಿಳಿಸಿದಂಥ 300 ಹೆಚ್ಚು ತಂತ್ರಜ್ಞಾನಗಳು ತುಂಬ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಬಲವಾದ ಒಂದು ನಂಬಿಕೆ ಸರ್. ಯಾಕೆಂತ ಹೇಳಿದ್ರೆ ಸಾಧಾರಣವಾಗಿ ರೈತರು ಹಣ್ಣು ಅಥವಾ ತರಕಾರಿಯನ್ನು ಬೆಳೆತಿರಬಹುದು ಅಥವಾ ಯಾವುದೇ ಒಂದು ದವಸ ಅಥವಾ ಧಾನ್ಯವನ್ನು ಬೆಳೆತಿರಬಹುದು ಅಥವಾ ಯಾವುದಾದ್ರೂ ಒಂದು ಸಾಂಬಾರು ಪದಾರ್ಥ, ಅರಿಶಿಣ ಆಗಿರಬಹುದು ಚಾಮರಾಜನಗರದ ಕಡೆ, ಇನ್ನೊಂದು ಕಡೆ ಹಾಗೆ ಹೋದರೆ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಇದನ್ನೆಲ್ಲ ಬೆಳೀತಿರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಿರುತ್ತೆ. ಅದರಿಂದ ಮೌಲ್ಯವರ್ಧನೆ ಆಗಿರುವಂಥ ಆಹಾರ ಉತ್ಪನ್ನಗಳನ್ನು ಮಾಡಲಿಕ್ಕೆ ಹಲವಾರು ವರ್ಷಗಳ ಸುದೀರ್ಘವಾದಂಥ ಸಂಶೋಧನೆಯಿಂದ ನಮ್ಮ ವಿಜ್ಞಾನಿಗಳು ಅದರಲ್ಲಿ ನುರಿತವಾಗಿ ಉತ್ಪನ್ನಗಳನ್ನು ರಚಿಸಿ ಅದನ್ನು ಹಲವಾರು ಉದ್ಯಮಿಗಳಿಗೆ ಈ ಮೂಲಕ ನೀಡಿದ್ದೇವೆ ಸರ್. ಅದರಲ್ಲಿ ಇಲ್ಲೇ ನಮ್ಮ ಮೈಸೂರಿನ ಹತ್ತಿರದಲ್ಲಿರುವಂಥ ಹುಣಸೂರಿನಲ್ಲಿ ಒಬ್ಬರು ಈ ಬನಾನಾ ಪೌಡರ್ ಅನ್ನು ಅಥವಾ ಬಾಳೆಹಣ್ಣಿನ ಪುಡಿಯನ್ನು ಮಾಡ್ತಾ ಇದ್ದಾರೆ. ಅವ್ರ ಹೆಸರು ನವೀನ್ ಅಂತ. ಅವರು ಕೂಡ ಈ ಪಿ ಎಂ ಎಫ್ ಎಂ ಇ ಯೋಜನೆಯಲ್ಲಿ ನಮ್ಮ ಮೂಲಕನೇ ತಂತ್ರಜ್ಞಾನವನ್ನು ಪಡೆದು ಈ ಯೋಜನೆ ಅಡಿಯಲ್ಲಿ ಪಡೆದಂಥ ಎರಡನೇ ಫಲಾನುಭವಿ. ಅವರು ಆಗ ಹುಣಸೂರು ತಾಲೂಕಿಗೆ ಸೀಮಿತ ಆಗಿದ್ದು ಈಗ ಅವರು ರಾಷ್ಟ್ರದಾದ್ಯಂತ ತಮ್ಮ ಹೆಸರನ್ನು ಹಾಗೂ ಉತ್ಪನ್ನದ ಮೂಲಕ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಅವರು ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ಕೂಡ ಈ ಒಂದು ಬಾಳೆಹಣ್ಣಿನ ಪುಡಿಯ ಮೂಲಕ ಅವರನ್ನ ಗುರುತಿಸಿದ್ದಾರೆ. ಇದೊಂದು ಸಣ್ಣ ಉದಾಹರಣೆ ಸರ್. ಹಾಗೆಯೇ ಅದೊಂದೇ ಅಂತಲ್ಲ, ಯಾವುದೇ ನಮ್ಮಲ್ಲಿ ಇರುವಂತಹ ಈ ಒಂದು 300 ಹೆಚ್ಚು ತಂತ್ರಜ್ಞಾನಗಳನ್ನು ಫಲವನ್ನು ನಮ್ಮ ರೈತೋದ್ಯಮಿಗಳನ್ನು ಪಡೆಯಬಹುದು. ಅದಕ್ಕೆ ಅವರು ಮಾಡಬೇಕಾಗಿರೋದು ಇಷ್ಟೇ, ತಮ್ಮ ಆಯ್ಕೆಯ ತಂತ್ರಜ್ಞಾನವನ್ನು ಪ್ರಾಥಮಿಕವಾಗಿ ಆಯ್ಕೆ ಮಾಡ್ಕೋಬೇಕು. ಅದಕ್ಕೆ ಆಧಾರ ಅಂತ ಹೇಳಿದ್ರೆ ತಾವು ಈಗ ಇರುವಂಥ ಯಾವುದಾದರೂ ಒಂದು ಪ್ರೆಸೆಂಟ್ ಏನು ಮಾಡ್ತಿದ್ದಾರೆ ಅದರ ಮೇಲೆ. ಅಂದರೆ ಎಫ್ ಪಿ ಒಗಳಿಗೇನಾದರೂ ವಿಶೇಷವಾದ ಕನ್ಸಿಡ್ರೇಷನ್ ಇದೆಯಾ ನಿಮ್ಮಲ್ಲಿ? ಸರ್, ನಮ್ಮಲ್ಲಿ ಆರ್ಥಿಕವಾಗಿ ಯಾವುದೇ ಒಂದು ಕನ್ಸಿಡರೇಷನ್ನ ನಮ್ಮ ಇಲಾಖೆಯಿಂದ ಪ್ರಸ್ತುತದಲ್ಲಿ ಇಲ್ಲ. ಆದರೆ ಆ ಒಂದು ಎಫ್ ಪಿ ಒಗಳು ನಮ್ಮಿಂದ ತಂತ್ರಜ್ಞಾನವನ್ನು ಪಡೆದ ನಂತರ ನಾವು ಅವ್ರನ್ನ ಕೃಷಿ ಇಲಾಖೆ ಜೊತೆ ಜೋಡಿಸುವಂಥ ಒಂದು ವ್ಯವಸ್ಥೆ ಇದೆ ಸರ್. ಸೊ ಈ ಹೇಳಿದಂಥ ಈ ಮೂಲಕ ಯೋಜನೆ ಅಡಿಯಲ್ಲಿ ಅವರು ಕೃಷಿ ಇಲಾಖೆಗೆ ಸಿ ಎಫ್ ಡಿ ಆರ್ ಐಯಿಂದ ತಂತ್ರಜ್ಞಾನವನ್ನು ಪಡೆದಿದ್ದೇವೆ ಅಂತ ಹೇಳಿ ನಮ್ಮಿಂದ ತಂತ್ರಜ್ಞಾನ ವರ್ಗಾವಣೆ ಆದ ನಂತರ ಅವರಿಗೆ ಒಂದು ಪ್ರಮಾಣ ಪತ್ರವನ್ನು ಕೂಡ ಕೊಡ್ತೇವೆ. ಅವರು ಹಣ ಸಂದಾಯ ಮಾಡಿದ್ದಕ್ಕೆ ಒಂದು ಇದನ್ನು ಕೂಡ ಕೊಡ್ತೇವೆ. ಅದನ್ನು ಅವರು ಕೃಷಿ ಇಲಾಖೆಯನ್ನು ಸಂಪರ್ಕಿಸಬಹುದು ಸರ್, ಕೃಷಿ ಅಥವಾ ತೋಟಗಾರಿಕಾ ಇಲಾಖೆ. ಈ ಅರಿಶಿಣ ಸಂಸ್ಕರಣೆಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ತಂತ್ರಜ್ಞಾನವನ್ನು ನಿಮ್ಮಿಂದ ಚಾಮರಾಜನಗರದವರು ಪಡ್ಕೊಂಡಿದ್ದಾರೆ ಅಂತ ಒಂದು ಎಫ್ ಪಿ ಒ, ಏನು ಆ ಥರದ್ದೇನಾದರೂ ಉದಾಹರಣೆಗಳಿದೆಯಾ ಸರ್? ರೈತ ಉತ್ಪಾದಕ ಸಂಸ್ಥೆಗಳು ನಿಮ್ಮ ತಾಂತ್ರಿಕತೆಯನ್ನು ಪಡ್ಕೊಂಡು ಅಭಿವೃದ್ಧಿ ಹೊಂದಿರುವಂಥದ್ದು. ಈ ಒಂದು ಅರಿಶಿಣ ಪುಡಿಯ ಒಂದು ತಂತ್ರಜ್ಞಾನ ಏನಿದೆ ಅದನ್ನು ಚಾಮರಾಜನಗರದ ಒಂದು ರೈತ ಸಮೂಹ, ಅದು ಎಫ್ ಪಿ ಒನೂ ಆಗಿರಬಹುದು, ಆ ಒಂದು ರೈತ ಸಮೂಹ ಏನು ಮಾಡಿದರು, ಈ ಒಂದು ಅರಿಶಿಣದಿಂದ ಅರಿಶಿಣದ ಪುಡಿಯನ್ನು ಮಾಡುವಂಥ ತಂತ್ರಜ್ಞಾನ ನಮ್ಮಲ್ಲಿ, ಅದು ಒಂದು ಪ್ರಮುಖವಾದಂಥ ಒಂದು ತಂತ್ರಜ್ಞಾನ, ಅದರ ಒಂದು ನೆರವನ್ನು ಪಡೆದಿದ್ದಾರೆ ಸರ್. ಅವರು ಪಡೆದು ಆ ಒಂದು ತಂತ್ರಜ್ಞಾನದ ಫಲದಿಂದ ಈ ಒಂದು ಅರಿಶಿಣವನ್ನು ನೇರವಾಗಿ ಅರಿಶಿಣದ ಪುಡಿಯನ್ನು ಮಾಡಿ ದೀರ್ಘಕಾಲ ಅದು ಕೆಡದೇ ಇರುವ ರೀತಿ ಒಂದು ತಂತ್ರಜ್ಞಾನವನ್ನು ಪಡೆದು ಅದರ ಫಲವನ್ನು ಪಡೆದು ಯಶಸ್ಸು ಕೂಡ ಪಡೆದಿದ್ದಾರೆ ಸರ್. ಅಂದರೆ ಅದು ಅರಿಶಿಣವನ್ನು ಬೇಯಿಸಿದೆ, ಹಾಗೆ ಕತ್ತರಿಸಿಬಿಟ್ಟು ಬಿಲ್ಲೆಯಾಗಿ ಅದನ್ನು ಡ್ರೈ ಮಾಡಿ ಪುಡಿ ಮಾಡುವಂಥ ತಾಂತ್ರಿಕತೆ ಅಲ್ವಾ? ಆ ತಂತ್ರಜ್ಞಾನ ಪಡೆಯಬಹುದು ಸರ್. ಅದನ್ನು ಅರಿಶಿನದ ಪುಡಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಈ ಸಾಂಪ್ರದಾಯಿಕವಾಗಿ ಮಾಡುವುದಕ್ಕಿಂತ ವಿಭಿನ್ನವಾಗಿದೆ ಸರ್ ಅದು. ಹೆಚ್ಚಿನ ಮಾಹಿತಿಯನ್ನು ಅವರು ನಮ್ಮನ್ನ ಸಂಪರ್ಕಿಸಬೇಕು ಅಂತ ನಾವು ವಿನಂತಿ ಮಾಡ್ತೀವಿ. ಸೊ ಅದು ಈ ಸಾಂಪ್ರದಾಯಿಕವಾಗಿ ಹೇಗೆ ಮಾಡ್ತಿದ್ರು ರೈತರು ಅದಕ್ಕಿಂತ ತುಂಬ ವಿಭಿನ್ನವಾಗಿದೆ, ಹಾಕುವ ಶ್ರಮ ಕೂಡ ಕಡಿಮೆ, ಇದನ್ನ ಅವರು ಮಾಡಬಹುದು ಅನ್ನೋ ಒಂದು ಬಲವಾದ ನಂಬಿಕೆ. ಇದು ಪೇಯ್ಡ್ ಟೆಕ್ನಾಲಜಿನ? ಹೌದು ಸರ್, ಇದು ಒಂದು ಪೇಯ್ಡ್ ಟೆಕ್ನಾಲಜಿ ಸರ್. ಹೌದು. ಈಗ ರೈತ ಉತ್ಪಾದಕ ಸಂಸ್ಥೆಗಳು ಸುಮ್ಮನೆ ಎಲ್ಲೆಲ್ಲೋ ಹೋಗಿ ತಾಂತ್ರಿಕತೆಗಳನ್ನು ಪಡ್ಕೊಳ್ಳೋಕು, ನಿಮ್ಮಲ್ಲಿ ಬಂದು ತಾಂತ್ರಿಕತೆಗಳನ್ನ ಪಡ್ಕೊಳ್ಳೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಸರ್? ಈ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನದ ಮೂಲ ಅನ್ನುವುದು ತುಂಬ ಪ್ರಮುಖವಾದ ಅಂಶವನ್ನ ನೀಡುತ್ತೆ. ಅದು ಉದ್ಯಮ ಅಂತ ಅವರು ಶುರು ಮಾಡಬೇಕು ಅಂತ ಆದಾಗ ಅವರಿಗೆ ಅದು ಒಂದು ವಿಶ್ವಾಸವನ್ನು ನೀಡುತ್ತೆ. ಸೊ ನಮ್ಮಲ್ಲಿ ಬಂದು ಅವರು ತಮ್ಮ ಉತ್ಪನ್ನದ ಬಗ್ಗೆ ವಿಜ್ಞಾನಿಗಳ ಜೊತೆ ಸಮಾಲೋಚನೆ ನಡೆಸಿದಾಗ ಸಮಾಲೋಚನೆ ನಂತರ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಸೊ ಆತ್ಮವಿಶ್ವಾಸ ಒಮ್ಮೆ ಒಬ್ಬ ವ್ಯಕ್ತಿಗೆ ಇದ್ದಾಗ ಅವನು ನಂತರದಲ್ಲಿ ಯಾವುದೇ ಸಮಸ್ಯೆಯನ್ನು ಬಂದರೂ ಅದನ್ನು ದೃಢವಾಗಿ ತನ್ನ ನಂಬಿಕೆಯಿಂದ ಅದನ್ನು ನೀಗಿಸಬಲ್ಲ ಅಥವಾ ಅದನ್ನು ನಿವಾರಣೆ ಮಾಡಬಲ್ಲ ಅನ್ನೋದು ನಮ್ಮ ನಂಬಿಕೆ. ಅದರಲ್ಲಿ ಈ ಒಂದು ನಿವಾರಣೆಯನ್ನು ಮಾಡಲಿಕ್ಕೆ ಈ ಒಂದು ತಂತ್ರಜ್ಞಾನ ಒಂದು ಬಲವನ್ನು ನೀಡುತ್ತೆ. ಅಂದರೆ ಈಗ ಒಂದು ಸರಿ ಅವರು ನಿಮ್ಮ ಹತ್ರ ತಾಂತ್ರಿಕತೆ ತಗೋತಾರೆ, ಅದು ಉಚಿತವಾಗಿರ್ಬೋದು ಅಥವಾ ಹಣವನ್ನು ಕೊಟ್ಟೇ ತಗೊಂಡಿರ್ಬೋದು, ನಂತರ ನೀವು ಫಾಲೋಅಪ್ ಏನಾದರೂ ಮಾಡ್ತೀರಾ ಅದಕ್ಕೆ? ಸರ್, ಅವರು ಒಮ್ಮೆ ನಮ್ಮಲ್ಲಿ ಈ ಒಂದು ತಂತ್ರಜ್ಞಾನವನ್ನು ಪಡೆದ ನಂತರ ಅವರು ನಮ್ಮ ಈ ತಂತ್ರಜ್ಞಾನವನ್ನು ಪಡೆದವರ ಒಂದು ಗುಂಪಿಗೆ ಸೇರ್ಪಡ್ತಾರೆ. ಸೊ ಹಾಗಾಗಿ ಅವರು ನಮ್ಮ ತಂತ್ರಜ್ಞಾನವನ್ನು ಪಡೆದ ಗುಂಪಿಗೆ ಸೇರಿದ ನಂತರ ಅವರು ನಮ್ಮ ಜೊತೆ ಹಾಗೂ ನಮ್ಮ ವಿಜ್ಞಾನಿಗಳ ಜೊತೆ ಸಂಪರ್ಕವನ್ನು ಸಾಧಿಸಬಹುದು. ಸಾಧಿಸಿ ಅವರು ತಂತ್ರಜ್ಞಾನದ ನಂತರದ ಹಂತಗಳಲ್ಲಿ ಯಾವುದೇ ರೀತಿಯ ಒಂದು ತಾಂತ್ರಿಕ ನೆರವು, ತಾಂತ್ರಿಕ ಸಮಾಲೋಚನೆಯನ್ನು ಪಡೆದು ಅವರು ತಮ್ಮ ಒಂದು ಉದ್ಯಮವನ್ನು ಗಟ್ಟಿಗೊಳಿಸಿ ಹಾಗೆಯೇ ಅದನ್ನು ವಿಸ್ತೃತವಾಗಿ ಮಾಡುವಂಥ ಒಂದು ಸೌಲಭ್ಯ ಅವರಿಗೆ ತುಂಬ ನೇರವಾಗಿ ಸಿಗುತ್ತೆ. ಯಾಕಂದರೆ ಒಮ್ಮೆ ಪಡೆದ ನಂತರ ಅವರು ನಮ್ಮನ್ನು ನಿರಂತರ ಸಂಪರ್ಕದಲ್ಲಿ ಇರ್ತಾರೆ. ಹಾಗೆಯೇ ತಂತ್ರಜ್ಞಾನವನ್ನು ಅವರು ವಿಸ್ತರಿಸ್ತಾ ಹೋಗಬೇಕಾದ್ರೆ ಅವರು ಹಲವಾರು ಸಮಸ್ಯೆಗಳನ್ನ ಎದುರಿಸಬಹುದು, ಎದುರಿಸ್ತೇನೆ ಇರಬಹುದು. ಆದರೆ ಅವರು ಯಾವುದೇ ಸಮಸ್ಯೆ ಬಂದಾಗಲೂ ಕೂಡ ನಮ್ಮ ವಿಜ್ಞಾನಿಗಳ ಜೊತೆ ಸಮಾಲೋಚನೆಯನ್ನು ಸಾಧಿಸಬಹುದು ಸರ್. ಈಗ ರೈತರು ಬೆಳೆಯನ್ನು ಬೆಳೀತಾರೆ, ಅದರ ಮೌಲ್ಯವರ್ಧನೆ ಮಾಡುವಾಗ ತಾಂತ್ರಿಕತೆ ಬೇಕು, ಅದು ನಿಮ್ಮ ಸಂಶೋಧನಾಲಯದಲ್ಲಿ ಸಿಗುತ್ತೆ ಅಂತ ಹೇಳಿದ್ರಿ. ಖಂಡಿತ ಸರ್. ಈಗ ತಾಂತ್ರಿಕತೆಯನ್ನು ಪಡ್ಕೊಂಡು ಅವರು ಉತ್ಪನ್ನಗಳನ್ನು ತಯಾರಿಸಿದ ಮೇಲೆ ಅದರದ್ದು ಪ್ಯಾಕಿಂಗ್ ಇರುತ್ತೆ, ಅದರ ಪ್ರಿಸರ್ವೇಷನ್ ಇರುತ್ತೆ, ಅದು ಮಾರುಕಟ್ಟೆಗೆ ಹೋಗೋವರೆಗೂ ತಾಜಾತನವನ್ನು ಉಳಿಸ್ಕೊಂಡಿರಬೇಕಾಗತ್ತೆ. ಆ ತಾಂತ್ರಿಕತೆಗಳು ನಿಮ್ಮಲ್ಲಿ ಸಿಗುತ್ತಾ? ಸರ್, ನಮ್ಮ ಈ ಒಂದು ತಾಂತ್ರಿಕತೆಗಳು ತಾವು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ನೀಡಲಿಕ್ಕೆ ತುಂಬ ಹರ್ಷವನ್ನು ಆಗುತ್ತೆ. ನಾವು ಈ ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ತಾವು ಈ ಹಿಂದೆ ಹೇಳಿದಂಥ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಅದು ಒಂದು ಮಾರುಕಟ್ಟೆಗೆ ಸಿದ್ಧವಾಗುವ ರೀತಿ, ಮಾರುಕಟ್ಟೆಗೆ ಅಥವಾ ಸೇಲ್ಸ್ ಅಥವಾ ಏನಂತೀವಿ ಅದನ್ನು ಅಂತಿಮ ಗ್ರಾಹಕರಿಗೆ ತಲುಪುವ ಮಟ್ಟದಕ್ಕೆ ತಯಾರಾಗಿರುವ ರೀತಿಯಲ್ಲಿ ಇದನ್ನು ನಾವು ಅಭಿವೃದ್ಧಿಯನ್ನು ಪಡಿಸ್ತೀವಿ. ಯಾಕೆಂತ ಹೇಳಿದ್ರೆ ಈಗಿರುವಂಥ ಎಲ್ಲ ಕಾನೂನಿರಬಹುದು ಅದರ ಪ್ರಾಥಮಿಕ ಹಂತದ ಸಂಶೋಧನೆ ನಮ್ಮಲ್ಲಿ ನಡೆದಿರುತ್ತೆ. ಆದರೆ ನಾವು ಹೇಳುವುದೇನೆಂದರೆ ಈ ಒಂದು ಮಾರುಕಟ್ಟೆಗೆ ಅದು ಫಿಟ್ ಆಗಬೇಕಾದ್ರೆ ಒಬ್ಬರ ಅವಶ್ಯಕತೆ ಒಂದೊಂದಿರುತ್ತೆ. ಒಬ್ಬರು ತಮ್ಮ ತಿಳಿದವರಿಗೆ ಕೊಟ್ಟು ಅದನ್ನು ಮಾರಾಟ ಮಾಡುವಂಥ ವ್ಯವಸ್ಥೆಯಲ್ಲಿರ್ತಾರೆ, ಇನ್ನೊಬ್ಬರು ಅಂಗಡಿಗಳಲ್ಲಿ ಮಾಡುವಂಥ ವ್ಯವಸ್ಥೆಯಲ್ಲಿರ್ತಾರೆ, ಇನ್ನೊಬ್ಬರು ಸೂಪರ್ ಮಾರ್ಕೆಟ್ಗಳು ಅಥವಾ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಮಾಡುವಂಥ ಒಂದು ವ್ಯವಸ್ಥೆ ಅಥವಾ ಒಂದು ಕನಸನ್ನು ಇಟ್ಕೊಂಡಿರ್ತಾರೆ, ಗುರಿಯನ್ನು ಇಟ್ಕೊಂಡಿರ್ತಾರೆ. ಇನ್ನೂ ಮುಂದೆ ಹೋಗಿ ಇನ್ನೊಬ್ಬರು ಅಂತಾರಾಜ್ಯ ಮಟ್ಟದ ವ್ಯವಹಾರವನ್ನು ಮಾಡುವಂಥ ಒಂದು ಗುರಿಯನ್ನು ಇಟ್ಕೊಂಡಿರ್ತಾರೆ. ಇನ್ನೂ ಮುಂದುವರೆದು ಆತ್ಮವಿಶ್ವಾಸ ಇರುವಂಥವರು ಅದನ್ನು ರಫ್ತು ಕೂಡ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿರ್ತಾರೆ. ನಾನು ಈ ಹೇಳಿದಂಥ ಐದು ಹಲವಾರು ಹಂತಗಳಿಗೆ ತಾವು ಈ ಹಿಂದೆ ತಿಳಿಸಿದಂಥ ಪ್ಯಾಕೇಜಿಂಗ್ ಆಗಿರಬಹುದು ಅಥವಾ ಅದರ ಒಂದು ಆಂತರಿಕ ಮೌಲ್ಯ ಇರಬಹುದು, ಇವೆಲ್ಲವೂ ಬದಲಾಗುತ್ತೆ ಸರ್. ಹಾಗಾಗಿ ಯಾವ ಒಂದು ಮಾರುಕಟ್ಟೆಯನ್ನು ಅವರು ಗುರಿಯಾಗಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರು ಮುಂಗಡವಾಗಿ ನಿರ್ಧರಿಸಿದರೆ ಅದಕ್ಕೆ ಬೇಕಾದಂಥ ಒಂದು ತಂತ್ರಜ್ಞಾನದ ಅಭಿವೃದ್ಧಿ ನಮಗೆ ತುಂಬ ಅನುಕೂಲ ಆಗುತ್ತೆ. ಸೊ ಸಾಧಾರಣವಾಗಿ ಈ ಒಂದು ಹಂತದಲ್ಲಿ ನಮ್ಮ ರೈತೋದ್ಯಮಿಗಳು ಅದನ್ನು ನಿರ್ಧರಿಸಿದರೆ ತುಂಬ ಒಳಿತು ಸರ್. ಮಾರುಕಟ್ಟೆ ಆಧಾರಿತ ತಂತ್ರಜ್ಞಾನ ಅಭಿವೃದ್ಧಿ ಆಗಬೇಕು. ತಂತ್ರಜ್ಞಾನ ಮಾಡಿ ನಂತರ ಮಾರುಕಟ್ಟೆ ಹುಡುಕೋದಲ್ಲ, ಮಾರುಕಟ್ಟೆಯನ್ನು ಹುಡುಕಿ ನಂತರ ಅದಕ್ಕೆ ಬೇಕಾದಂಥ ತಂತ್ರಜ್ಞಾನವನ್ನು ನಮ್ಮ ಒಂದು ತಂತ್ರಜ್ಞಾನದ ಗುಂಪಿನಡಿಯಲ್ಲಿ ಅವರು ಗುರುತಿಸಿದರೆ ಯಶಸ್ಸು ನಿಶ್ಚಿತ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್. ಹಾಗೆಯೇ ನಮ್ಮಲ್ಲಿ ಹಲವಾರು ಇತ್ತೀಚಿನ ಬೆಳವಣಿಗೆಗಳಲ್ಲಿ PMFME ಅನ್ನುವ ಒಂದು ಯೋಜನೆ ಅಡಿಯಲ್ಲಿ ಒಂದು ಉದ್ಯಮಕ್ಕೆ ಬೇಕಾಗಿರುವಂಥ ಎಲ್ಲ ಸವಲತ್ತನ್ನು ಅಂದರೆ ಇನ್ಕ್ಯುಬೇಷನ್ ಸೆಂಟರ್ ಅನ್ನುವ ಒಂದು ಅಂಶ ಕೂಡ ಈ ಒಂದು ನಮ್ಮ PMFME ಯೋಜನೆ ಅಡಿಯಲ್ಲಿ ಈಗ ನಿರ್ಮಿತವಾಗಿ ರೈತ ಉದ್ಯಮಿಗಳಿಗೆ ವಿಶೇಷವಾಗಿ FPOಗಳಿಗೆ ಸಿದ್ಧವಾಗಿದೆ. ಅದರಲ್ಲಿ ನಾನು ಈ ಹಿಂದೆ ಹೇಳಿದಂಥ ಒಂದು ಜಿಲ್ಲೆ ಒಂದು ಉತ್ಪನ್ನಕ್ಕೆ ಮೈಸೂರಿಗೆ ಆದಂಥ ಬಾಳೆಹಣ್ಣು ಇನ್ಕ್ಯುಬೇಷನ್ ಸೆಂಟರ್ ಆಗಿರಬಹುದು, ಹಾಗೆಯೇ ಕೊಡಗು ಜಿಲ್ಲೆಗೆ ಸೀಮಿತವಾಗದ ಕಾಫಿ ಉತ್ಪನ್ನದ ಇನ್ಕ್ಯುಬೇಷನ್ ಸೆಂಟರ್ ಕೂಡ ನಮ್ಮಲ್ಲಿ ಈಗ ರೆಡಿ ಇದೆ. ಈ ಒಂದು ಸೌಲಭ್ಯವನ್ನು ಪಡೆದು ರೈತರು ಹಾಗೂ ಉದ್ಯಮಿಗಳು ತಮ್ಮ ಸಗಟನ್ನು ಅಥವಾ ಈ ಒಂದು ಬಾಳೆಹಣ್ಣಿನ ಸಗಟನ್ನು ತಂದು ಉತ್ಪನ್ನಗಳನ್ನು ತಯಾರು ಮಾಡಿಕೊಂಡು ಹೋಗಬಹುದಾದಂಥ ಸಂಪೂರ್ಣ ಯಂತ್ರಗಳ ಒಂದು ತಂಡ ಹಾಗೂ ಅದರ ರಚನೆ ಎಲ್ಲವೂ ಕೂಡ ಈ ಒಂದು PMFME ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ಬಾಳೆಹಣ್ಣು ಮತ್ತು ಕಾಫಿ ಈ ಎರಡು ಉತ್ಪನ್ನಗಳಿಗೆ ಸಿದ್ಧವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆಯೇ ನಮ್ಮಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಮಿಲೆಟ್ಸ್ ಅಥವಾ ಸಿರಿಧಾನ್ಯ ಆಧಾರಿತ ಉತ್ಕೃಷ್ಟತಾ ಕೇಂದ್ರ ಕೂಡ ಸಿದ್ಧತೆಯಲ್ಲಿದೆ. ಅದು ಸಿದ್ಧವಾದಂಥ ಒಂದು ಕಾಲಘಟ್ಟದಲ್ಲಿ ಸಂಪೂರ್ಣವಾಗಿ ಸಿರಿಧಾನ್ಯಗಳನ್ನು ಆಧರಿಸಿ ಒಂದು ತಮ್ಮ ಹೆಚ್ಚಿನ ಉದ್ಯಮವನ್ನು ವಿಸ್ತರಣೆ ಮಾಡಲಿಕ್ಕೆ ಕೂಡ ಈ ಒಂದು ಸೌಲಭ್ಯ ತುಂಬ ನೆರವಾಗುತ್ತೆ ಅಂತ ಹೇಳಲಿಕ್ಕೆ ತುಂಬ ಹರ್ಷವನ್ನು ವ್ಯಕ್ತಪಡಿಸ್ತೀನಿ. ಹಾಗೆಯೇ ನಮ್ಮಲ್ಲಿ ಈ ಒಂದು ರೈತ ಉತ್ಪಾದಕ ಸಂಸ್ಥೆಯಲ್ಲೂ ಸರ್ ಹಲವಾರು ವಿಂಗಡಣೆ ಇರುತ್ತೆ. ಉದಾಹರಣೆಗೆ ಸಣ್ಣ ಮಟ್ಟದಲ್ಲಿ ಅಥವಾ ಈಗ ಶೂನ್ಯದಿಂದ 5 ವರ್ಷದ ಒಳಗೆ ಮಾಡುತ್ತಿರುವ ವ್ಯವಹಾರವನ್ನು ಮಾಡುತ್ತಿರುವಂಥ ಒಂದು ರೈತ ಉತ್ಪಾದಕ ಸಂಸ್ಥೆ ಏನಾಗುತ್ತೆ, ಆಗ ತಾನೇ ಉದ್ಯಮವನ್ನು ಶುರು ಮಾಡಿರುತ್ತೆ. ಸೊ ಅವರು ಏನು ಮಾಡ್ಬೋದು, ಈ ಪ್ರಾಥಮಿಕ ಹಂತದಲ್ಲಿ ಒಂದು ಉತ್ಪನ್ನವನ್ನು ತೆಗೆದುಕೊಳ್ಳದೆ ಆದರೆ 5ರಿಂದ ಹೆಚ್ಚು ವರ್ಷಗಳ ಕಾಲದ ನಂತರದಲ್ಲಿ ಮಾಡಿರುವಂಥ ಅಥವಾ 5ರಿಂದ 10 ವರ್ಷದಲ್ಲಿ ಅಸ್ತಿತ್ವದಲ್ಲಿರುವಂಥ ರೈತ ಉತ್ಪಾದಕ ಸಂಸ್ಥೆ 10 ವರ್ಷದ ಅನುಭವವನ್ನು ಆ ಒಂದು ಉದ್ಯಮದಲ್ಲಿ ಪಡೆದಿರುತ್ತೆ. ಸೊ ಅವರು ಈ ಒಂದು ಬಾಳೆಹಣ್ಣನ್ನೇ ತಗೊಳ್ಳೋದಾದರೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಪಡೀಲಿಕ್ಕೆ, ಉದಾಹರಣೆಗೆ ಬಾಳೆಹಣ್ಣನ್ನು ಇವತ್ತು ಒಂದು ಜ್ಯೂಸ್ ಮಾಡೋದಾಗಿರ್ಬೋದು ಅಥವಾ ಅದನ್ನು ಪಲ್ಪ್ ಮಾಡೋದಾಗಿರ್ಬೋದು, ಈ ಒಂದು 0ರಿಂದ 5 ವರ್ಷದ ಒಳಗೆ FPO ಕೊಡೋದಾದರೆ ಈ ಒಂದು ಬಾಳೆಹಣ್ಣಿನ ಪುಡಿ ಅಥವಾ ಬಾಳೆಹಣ್ಣಿನ ಬಾರ್ ಇದನ್ನು ಈ 5ರಿಂದ 10 ವರ್ಷದ ಅಥವಾ ಆಲ್ರೆಡಿ ಅಸ್ತಿತ್ವದಲ್ಲಿರುವಂಥ ಈ ಒಂದು FPOಗಳು ಈ ಒಂದು ಪ್ರಯೋಜನವನ್ನು ಪಡೆಯಬಹುದು. ಮುಂದುವರೆದು ಇನ್ನೂ ಹೆಚ್ಚಿನ ಒಂದು ತಾಂತ್ರಿಕತೆಗಳು ಅಥವಾ ಯಾವುದಾದ್ರೂ ಒಂದು ವಿಶೇಷವಾದಂಥ ಪಾನೀಯ ಇರಬಹುದು ಅಥವಾ ಆ ಪಾನೀಯದಲ್ಲಿ ಇನ್ನೇನಾದರೂ ವಿಶೇಷತೆಯನ್ನು ಅವರು ಸೃಷ್ಟಿಸಬೇಕಾದ್ರೆ 10 ವರ್ಷಕ್ಕಿಂತ ಹೆಚ್ಚು ಆ ಒಂದು ಉದ್ಯಮದಲ್ಲಿರುವಂಥ ಈ ಒಂದು FPO ಕೂಡ ಇದರ ಪ್ರಯೋಜನವನ್ನು ಪಡೀಲಿಕ್ಕೆ ಅವರು ಸಿದ್ಧವಾಗಿರಬೇಕು ಅಂತ ಹೇಳ್ತೀನಿ. ಹಾಗೆಯೇ ಕಾಫಿಗೆ ಬರೋದಾದರೆ ಕಾಫಿಯಿಂದ ಸಾಧಾರಣವಾಗಿ ನಮಗೆ ತಿಳಿದಿರುವಂಥ ಉತ್ಪನ್ನಗಳು ಅಂತ ಹೇಳಿದ್ರೆ ಒಂದು ಕಾಫಿ ಪುಡಿ, ನಂತರದಲ್ಲಿ ಕಾಫಿ ಕಾನ್ಸಂಟ್ರೇಟ್ ಅಂತ ಹೇಳ್ತೀವಿ. ಅದು ಈ ಹೊಸದಾಗಿ ಕಾಫಿ ಉದ್ಯಮಕ್ಕೆ ಅಥವಾ ಕಾಫಿ ಸಂಸ್ಕರಣಾ ಕ್ಷೇತ್ರಕ್ಕೆ ಮಾಡುವಂತಹ ಒಂದು ಉದ್ಯಮಗಳು. ಅದೇ ರೀತಿ ಹೆಚ್ಚಿನ ಒಂದು ಅಸ್ತಿತ್ವದಲ್ಲಿ ಅಥವಾ ಹೆಚ್ಚಿನ ಕಾಲಘಟ್ಟದಲ್ಲಿ ಅಸ್ತಿತ್ವ ಇರುವಂತಹ ಒಂದು FPOಗಳಾದರೆ ಅದೇ ಕಾಫಿಯಿಂದ ಈ ದಿನದಲ್ಲಿ ನಮ್ಮಲ್ಲಿ ಕಾಫಿ ಕ್ಯೂಬ್ಸ್ ಅಂತ ಟೆಕ್ನಾಲಜಿ ಇದೆ, ಗ್ರೀನ್ ಕಾಫಿ ಕ್ಯೂಬ್ಸ್ ಅಂತ ಇದೆ. ಸೊ ಇವೆಲ್ಲ ಅಂದರೆ ದರ ಕೊಟ್ಟು ಪಡೆಯುವಂಥ ತಂತ್ರಜ್ಞಾನಗಳು. ಇದು ಏನಂತೀವಿ, ಅತ್ಯಂತ ಇನ್ನೋವೇಟಿವ್ ಪ್ರಾಡಕ್ಟ್ಸು, ಅಂದರೆ ಇದಕ್ಕೆ ಮಾರುಕಟ್ಟೆ ಕೂಡ ತುಂಬ ವಿಶಾಲವಾಗಿದೆ, ಅದಕ್ಕೆ ತಂತ್ರಜ್ಞಾನದ ನೆರವು ತುಂಬ ಅವಶ್ಯಕ. ಸೊ ಈ ರೀತಿ ತಮ್ಮನ್ನು ತಾವು ಕಾಫಿಯಲ್ಲಿ ತೊಡಗಿಸಿಕೊಂಡಿರುವಂಥ FPOಗಳು ಅಥವಾ ಉದ್ಯಮಿಗಳು ಈ ಒಂದು ಅತ್ಯಾಧುನಿಕ ತಂತ್ರಜ್ಞಾನಗಳಾಗಿರ್ಬೋದು ಅಥವಾ ತಂತ್ರಜ್ಞಾನದ ಬೆಂಬಲ ಕೊಡುವಂಥ ಈ ಒಂದು ಇನ್ಕ್ಯುಬೇಷನ್ ಸೆಂಟರ್ ಆಗಿರ್ಬೋದು, ಇದರ ಪ್ರಯೋಜನವನ್ನು ಕಡ್ಡಾಯವಾಗಿ ಪಡ್ಕೋಬೇಕು ಅನ್ನೋದು ನಮ್ಮ ಮನವಿ ಕೂಡ ಆಗಿರುತ್ತೆ ಸರ್. ಇದು ಈ ಒಂದು 2 ಪ್ರಮುಖ ಬೆಳೆಗಳನ್ನು ಆಧರಿಸಿ ಇರುವಂಥ ಸೌಲಭ್ಯಗಳು. ಅದನ್ನು ಬಿಟ್ಟು ಅವರಿಗೆ ಬೇಕಾದಂಥ ಪ್ರಾಥಮಿಕ ಮಾಹಿತಿ ಆಗಿರ್ಬೋದು, ವಿಜ್ಞಾನಿಗಳ ಜೊತೆ ಸಮಾಲೋಚನೆ ಆಗಿರ್ಬೋದು, ನಮ್ಮ ಸಂಸ್ಥೆಗೆ ಅವರು ಒಂದು ಭೇಟಿಯನ್ನು ಕೊಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಅವರು ಮುಂಗಡವಾಗಿ ತಿಳಿಸಿ ನಮ್ಮಲ್ಲಿಗೆ ಬಂದರೆ ನಮ್ಮ ವಿಜ್ಞಾನಿಗಳ ಜೊತೆ ಸಮಾಲೋಚನೆ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಮತ್ತು ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಈಗ ತಾಂತ್ರಿಕತೆಯನ್ನು ನಿಮ್ಮಿಂದ ಪಡೆದ ಮೇಲೆ ಇದು ಆಹಾರ ಉತ್ಪನ್ನ ಆಗಿರೋದ್ರಿಂದ FSSAI ಲೈಸೆನ್ಸು ಬೇಕಾಗುತ್ತಾ? ಖಂಡಿತವಾಗ್ಲೂ ಸರ್, ನಮ್ಮ ತಂತ್ರಜ್ಞಾನ ಪಡೆಯದ ಜೊತೆಗೆ FSSAI ನೋಂದಣಿಯನ್ನು ಅವರು ಕಡ್ಡಾಯವಾಗಿ ಮಾಡಬೇಕು. ಸೊ ಹಾಗಾಗಿ FSSAI ಲೈಸೆನ್ಸ್ ಅನ್ನುವುದು ತಮ್ಮ ಯಾವುದೇ ಉದ್ಯಮಕ್ಕೆ, ಆಹಾರ ಕ್ಷೇತ್ರದಲ್ಲಿರುವ ಯಾವುದೇ ಉದ್ಯಮಕ್ಕೆ ಕಡ್ಡಾಯ. ಅದು ನಮ್ಮ ಈ ಒಂದು ತಂತ್ರಜ್ಞಾನ ಜೊತೆಗೆ ಅದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಬಹಳಷ್ಟು ಜನ ಉದ್ಯಮಿಗಳು ನಿಮ್ಮಲ್ಲಿ ಏನು ತಾಂತ್ರಿಕತೆಯನ್ನು ಪಡೆದಿದ್ದಾರಲ್ಲ, ಅವರದ್ದೇನೋ ಗುಂಪನ್ನು ಕೂಡ ಮಾಡಿದ್ದೀವಿ ಅಂತ ಹೇಳಿದ್ರಿ ಅಲ್ವಾ? ಈಗ ಹೊಸದಾಗಿ ಪಡೆಯುವಂಥವ್ರು ಆ ಗುಂಪಿನ ಜೊತೆನೂ ಕೂಡ ಮಾತಾಡಿ ಮಾಹಿತಿಯನ್ನು ಪಡ್ಕೋಬೋದಾ? ಅಂದರೆ ಅವರ ಅನುಭವ ಹೇಗಿತ್ತು, ಅವರು ಪಡ್ಕೊಂಡ ಮೇಲೆ ಯಾವ ಥರ ಅಭಿವೃದ್ಧಿ ಹೊಂದಿದ್ರು, ಏನೆಲ್ಲ ಚಾಲೆಂಜಸ್ ಬಂತು, ಇದ್ರ ಬಗ್ಗೆನೂ ಕೂಡ ಅವ್ರ ನಡುವೆ ಸಂವಾದವನ್ನೇನಾದರೂ ತಾವು ಏರ್ಪಡಿಸ್ತಾ ಇರ್ತೀರಾ? ಹೌದು, ಇದು ಈ ಒಂದು ಸೂಕ್ಷ್ಮ ಉದ್ಯಮಿಗಳ ಒಂದು ಗುಂಪು ಅಂತ ಅಥವಾ ಮೈಕ್ರೋ ಎಂಟರ್ಪ್ರಿನರ್ಸ್ ನೆಟ್ವರ್ಕ್ ಅಂತ ಈ ಹಿಂದೆ ಏನು ಹೇಳಿದೆ ಸರ್, ಆ ಒಂದು ಅಡಿಯಲ್ಲಿ ಅಥವಾ ಉದ್ಯಮಶೀಲತಾ ಸೇವೆಗಳು ಆ ಒಂದು ಗುಂಪಿನ ಅಡಿಯಲ್ಲಿ ಬರುತ್ತೆ. ಅದರಲ್ಲಿ ವಿಶೇಷವಾಗಿ ಈ ಥರ ಗುಂಪು ರೈತೋದ್ಯಮಿಗಳು ಅಥವಾ ಭಾವಿ ಉದ್ಯಮಿಗಳಾಗಬೇಕು ಅಂತ ಬಯಸುವ ಉದ್ಯಮಿಗಳು ನಮ್ಮನ್ನು ಸಂಪರ್ಕ ಮಾಡಿದಂಥ ಒಂದು ಪಕ್ಷದಲ್ಲಿ ಖಂಡಿತವಾಗ್ಲೂ ನಾವು ಈ ಹಿಂದೆ ನಮ್ಮಿಂದ ತಂತ್ರಜ್ಞಾನವನ್ನು ಪಡೆದು ಯಶಸ್ಸು ಪಡೆದಿರುವಂಥ ರೈತ ಉತ್ಪಾದಕ ಸಂಸ್ಥೆಗಳಾಗಿರ್ಬೋದು ಅಥವಾ ಉದ್ಯಮಿಗಳ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಕೂಡ ಮಾಡುವ ಒಂದು ಸಾಧ್ಯತೆ ಮುಂಗಡವಾಗಿ ಅವರು ನಮಗೆ ಬರೆದಂಥ ಪಕ್ಷದಲ್ಲಿ ಇರುತ್ತೆ ಸರ್. ಸರ್, ಈಗ ನಿಮ್ಮದು ಬಹುದೊಡ್ಡ ಸಂಸ್ಥೆ, ಈಗ ನಿಮ್ಮಲ್ಲಿಗೆ ಬರಬೇಕು ಅಂತಾದರೆ ಏನಾದರೂ ಪ್ರೊಸೀಜರ್ ಇದೆಯಾ? ಯಾವ ರೀತಿ ರೈತರುಗಳು ಅಥವಾ ರೈತ ಉತ್ಪಾದಕ ಸಂಸ್ಥೆ CFTRIಗೆ ಬರಬೇಕು, ಅದಕ್ಕೇನಾದರೂ ಮುಂಚಿತವಾಗಿ ಏನಾದರೂ ಅನುಮತಿ ಪಡ್ಕೋಬೇಕಾ ಅಥವಾ ನೇರವಾಗಿ ಬಂದರೂ ಕೂಡ ತಾವು ಅವರನ್ನು ಭೇಟಿ ಮಾಡ್ತೀರಾ, ಹೇಗೆ? ಸರ್, ನಮ್ಮ ಈ ಒಂದು CFTRI ಎಂದಿಗೂ ನಾವು ರೈತೋದ್ಯಮಿಗಳಿಗೆ ರೈತರಿಗೆ ಎಂದಿಗೂ ನಾವು ಸ್ವಾಗತವನ್ನು ಕೋರ್ತೇವೆ. ನಾವು ರೈತರಿಗೆ ಮತ್ತು ರೈತೋದ್ಯಮ ಮಿತ್ರರಿಗೆ ಮಾಡುವ ಮನವಿ ಒಂದೇ, ಅವರು ನಮ್ಮನ್ನು ಸಂಪರ್ಕಿಸಿ ತಾವು ಬರುವ ವೇಳೆಯಲ್ಲಿ ನಮಗೆ ತಮ್ಮ ಮಾಹಿತಿಯನ್ನು ನೀಡಿದಲ್ಲಿ ಅವರು ನಮ್ಮನ್ನು ಭೇಟಿ ಕೂಡ ಮಾಡಬಹುದು. ಅಂದರೆ ಏಕಾಏಕಿ ಬರೋಂಗಿಲ್ಲ, ಅಂದರೆ ಈಗ ಎಲ್ಲಿ ಹೋಗಬೇಕು ಹೇಗೆ ಮಾಡಬೇಕು ಅನ್ನೋದು ಸ್ವಲ್ಪ ಇದಾಗಬಹುದು. ಹಾಗಾಗಿ ಮುಂಗಡವಾಗಿ ಅವರು ತಿಳಿಸಿ ಬಂದರೆ, ನೋಂದಣಿ ಮಾಡಿಕೊಂಡ್ರೆ ಅವರ ಒಂದು ಈ ಒಂದು ವ್ಯವಸ್ಥೆ ಸಮಾಲೋಚನೆ ಇದನ್ನೆಲ್ಲ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಅಲ್ಲ, ಈಗ ನಿಮ್ದು ತಾಂತ್ರಿಕ ವರ್ಗಾವಣೆ ವಿಭಾಗನೇ, ಅವರು ನೇರವಾಗಿ ನಿಮ್ಮಲ್ಲಿಗೆ ಬರಬೇಕಾಗತ್ತ ಮೊದಲು, ಹೇಗೆ? ಹೌದು ಸರ್, ತಂತ್ರಜ್ಞಾನ ವರ್ಗಾವಣೆ ವಿಭಾಗಕ್ಕೆ ಅವರು ಬರಬಹುದು, ಹಾಗೇನೆ ಪ್ರಚಾರ ಮತ್ತು ಮಾಹಿತಿ ಸೇವೆ ಅಲ್ಲಿಗೂ ಕೂಡ ಅವರು ಬರಬಹುದು. ಬಂದು ಅವರು ಈ ಒಂದು ತಂತ್ರಜ್ಞಾನ ಆಧಾರಿತ ಸೇವೆಗಳನ್ನ ಪಡ್ಕೋಬಹುದು. ರೇಷ್ಮೆ ಐಸಿರಿ, ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸೇರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನಿನ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು, ಸರಣಿಯ ವಿಶೇಷ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ರೇಷ್ಮೆ ಐಸಿರಿ, ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಆರಂಭದಲ್ಲಿ ಬಂದು ನಿಮ್ಮನ್ನು ಮಾತಾಡಿಸೋದಕ್ಕೆ, ನಿಮ್ಮ ಜೊತೆ ಭೇಟಿಯಾಗೋದಕ್ಕೆ ಇದಕ್ಕೆಲ್ಲ ಏನು ತಾವು ದರವನ್ನು ನಿಗದಿ ಮಾಡಿಲ್ಲ, ಅವೆಲ್ಲ ಉಚಿತವಾಗಿರ್ತಾವ ಸೇವೆಗಳು? ಹೌದು ಸರ್, ಯಾವುದೇ ದರಗಳು ಭೇಟಿಯಾಗಲಿಕ್ಕೆ, ಸಮಾಲೋಚಿಸಲಿಕ್ಕೆ, ಪ್ರಾಥಮಿಕ ಮಾಹಿತಿಯನ್ನು ಪಡೀಲಿಕ್ಕೆ ಯಾವುದೇ ದರ ಇಲ್ಲ. ಇವೆಲ್ಲವೂ ಕೂಡ ರೈತರಿಗೆ ಸೇವೆಯಾಗಿ ನಾವು ಕೊಡ್ತಾ ಇದ್ದೇವೆ, ಇದಕ್ಕೆ ಯಾವುದೇ ದರ ನಿಗದಿ ಇಲ್ಲ ಸರ್. ಈಗ ಹೇಳಿ ಸರ್, ಮೊದಲಿಗೆ ಏನು ನಿಮ್ಮ ವೆಬ್ಸೈಟಲ್ಲಿ ಅವರು ಮಾಹಿತಿಯನ್ನು ಡೌನ್ಲೋಡ್ ಮಾಡ್ಕೋಬೇಕು, ನಂತರ ಅವರಿಗೆ ಇಷ್ಟವಾದಂತಹ ತಾಂತ್ರಿಕತೆಯನ್ನು ಪಡೆಯೋ ಸಲುವಾಗಿ ನಿಮ್ಮನ್ನು ಭೇಟಿಯಾಗಬೇಕು ಅಂತಿದ್ರೆ ನಿಮಗೆ ಇಮೇಲ್ ಮಾಡಬೇಕು. ನಿಮ್ಮ ಇಮೇಲ್ ವಿಳಾಸ ಏನು ಸರ್? ಸರ್, ನಮ್ಮ ಇಮೇಲ್ ವಿಳಾಸ TTBD@CFTRI.RES.IN. ಇನ್ನೊಮ್ಮೆ ಹೇಳ್ಬಿಡಿ, TTBD@CFTRI.RES.IN. ರೆಸ್ ಅಂದ್ರೆ RES. RES ಸರ್, ಹೌದು. ಓಕೆ. ದೂರವಾಣಿ ಸಂಖ್ಯೆಗಳು ಸಂಪರ್ಕ ಮಾಡೋದಕ್ಕೆ ಕಚೇರಿ ದೂರವಾಣಿ ಸಂಖ್ಯೆಗಳಿವು, ಕಚೇರಿ ವೇಳೆಯಲ್ಲಿ ಮಾಡಬೇಕು. ನಿಮ್ಮ ಕಚೇರಿ ಸಮಯ ಸರ್? ಸರ್, 9:00-5:30 ಸರ್. 9:00-5:30 ಫೋನ್ ಮಾಡಬೇಕು. ಫೋನ್ ನಂಬರ್ ಹೇಳ್ತೀರಾ ಸರ್? ಖಂಡಿತವಾಗ್ಲು ಸರ್, ನಾನು ಎರಡು ದೂರವಾಣಿ ಸಂಖ್ಯೆಗಳನ್ನ ಈ ಮೂಲಕ ನೀಡಲಿಕ್ಕೆ ಬಯಸ್ತೇನೆ. 0821, ಇದು ಮೈಸೂರಿನ ಎಸ್ಟಿಡಿ ಕ್ರಮ ಸಂಖ್ಯೆ. ಸೊನ್ನೆ 8212-5534. ಇನ್ನೊಮ್ಮೆ ಹೇಳಿ ಅದನ್ನೇ. 0821-2514-534. ಇನ್ನೂ ಒಂದ್ಸರಿ ಹೇಳ್ಬಿಡಿ. 0821-2514-534. ಮತ್ತೊಂದು ಸಂಖ್ಯೆ ಇದೆ ಸರ್, 0821-2515-910. ಇನ್ನೊಮ್ಮೆ 0821-2515-910. ಇನ್ನೊಮ್ಮೆ ಹೇಳ್ಬಿಡಿ. 0821-2515-910. ಇದು ಕಚೇರಿಯ ದೂರವಾಣಿ ಸಂಖ್ಯೆ ಆಗಿರೋದ್ರಿಂದ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇದಕ್ಕೆ ಫೋನ್ ಮಾಡ್ಬೋದು. ಫೋನ್ ಮೂಲಕನೂ ಕೂಡ ಭೇಟಿಯನ್ನು ಬುಕ್ ಮಾಡಿಕೊಂಡು ಇಂಥ ದಿವಸ ಬರ್ತೀವಿ ಅಂತ ಹೇಳ್ಬೋದು ಅಲ್ವೇ? ಖಂಡಿತವಾಗ್ಲೂ. ತಂತ್ರಜ್ಞಾನ ವರ್ಗಾವಣೆ ವಿಭಾಗಕ್ಕೆ ನಮಗೆ ಕನೆಕ್ಟ್ ಮಾಡಿ ಅಂದರೆ ತಾವು ಸಿಗ್ತೀರಾ ಅದರಲ್ಲಿ. ಡಾಕ್ಟರ್ ರಾಘವೇಂದ್ರ ಅವರು ನಿಮ್ಮ ಜೊತೆನೂ ಮಾತಾಡ್ಬೋದು. ನನ್ನ ಜೊತೆಯಲ್ಲಿ ನಮ್ಮ ತಂಡ ಕೂಡ ಇದೆ ಸರ್. ತಂಡದ ಜೊತೆ ಅವರು ಸಂಪರ್ಕವನ್ನು ಸಾಧಿಸಿ ತಂತ್ರಜ್ಞಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಒಳ್ಳೆಯದು ಡಾಕ್ಟರ್ ರಾಘವೇಂದ್ರ ಅವರೇ. ಇದುವರೆಗೂ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಮೂಲಕ ಆಹಾರ ಸಂಸ್ಕರಣಾ ತಾಂತ್ರಿಕತೆಗಳನ್ನು ಯಾವ ರೀತಿ ಪಡ್ಕೋಬಹುದು ಮತ್ತು ರೈತ ಉತ್ಪಾದಕ ಸಂಸ್ಥೆಗಳು ಯಾವ ತರಹ ಅಭಿವೃದ್ಧಿ ಹೊಂದಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಕಂಪನಿ ರೈತ ಉತ್ಪಾದಕರ